ಹಿಂಡಿನಲ್ಲಿರುವಂಥ ಪ್ರತಿಯೊಂದು ಆರೋಗ್ಯದಿಂದ ಇರುವ ದನಕ್ಕೆ ಲಸಿಕೆ ಕೊಡಬೇಕು. ರೋಗ ಬಂದಾಗ ಲಸಿಕೆ ಹಾಕೋ ಬದಲು ಮುಂಜಾಗ್ರತೆಯಾಗಿ ಲಸಿಕೆ ಹಾಕಿಸಬೇಕು. ಲಸಿಕೆಯನ್ನು ಆದಷ್ಟು ಬೆಳಗಿನ ಜಾವದಲ್ಲಿಯೇ ಹಾಕಿಸಬೇಕು, ಅಂದರೆ ಸೂರ್ಯನ ಕಿರಣಗಳು ನೇರವಾಗಿ ಲಸಿಕೆ ಮೇಲೆ ಬೀಳದಂತೆ ಎಚ್ಚರ ವಹಿಸಬೇಕು. ಲಸಿಕೆ ಹಾಕುವ ಕುತ್ತಿಗೆ ಭಾಗವನ್ನು ಬಿಸಿ ನೀರಿನಲ್ಲಿ ಅದ್ದಿದ ಹತ್ತಿಯಿಂದ ಎಚ್ಚರ ವಹಿಸಬೇಕು. ಸ್ವಚ್ಛಗೊಳಿಸಿ ಆಮೇಲೆ ಲಸಿಕೆ ಹಾಕಬೇಕು. ಆದರೆ ಯಾವುದೇ ಕಾರಣಕ್ಕೂ ಆ ಭಾಗವನ್ನು ಸ್ಪಿರಿಟ್ನಿಂದಾಗಲಿ ಅಥವಾ ಟಿಂಕ್ಚರ್ ಅಯೋಡಿನಿಂದಾಗಲಿ ಲೇಪಿಸಬಾರದು. ಲಸಿಕೆ ಹಾಕುವ 15 ದಿವಸ ಆಮೇಲೆ ಲಸಿಕೆ ಹಾಕಬೇಕು. ಲಸಿಕೆ ಹಾಕುವ 15 ದಿನಗಳ ಮುಂಚೆ ಜಂತುನಾಶಕ ಔಷಧಿಯನ್ನು ಕೊಡಬೇಕು. ನಂತರ ಉತ್ತಮ ಆಹಾರ ಕೊಟ್ಟರೆ ಜಾನುವಾರುಗಳಲ್ಲಿ ಉತ್ತಮ ರೋಗ ನಿರೋಧಕ ಶಕ್ತಿ ಬರುತ್ತದೆ. ಹುಟ್ಟಿದ ಎಲ್ಲಾ ಕರುಗಳಿಗೆ 3 ತಿಂಗಳ ನಂತರ ವಿವಿಧ ಲಸಿಕೆಗಳನ್ನು ನಿಯಮಾನುಸಾರವಾಗಿ ಹಾಕಿಸಬೇಕು. ತುಂಬು ಗರ್ಭಿಣಿ ದನಗಳಿಗೆ ಲಸಿಕೆ ಹಾಕದೇ ಇರುವುದು ಒಳ್ಳೆಯದು. ಲಸಿಕೆ ಹಾಕಿದ ಮೇಲೆ ಪಶುಗಳ ದೇಹದಲ್ಲಿ ಸಂಪೂರ್ಣವಾಗಿ ರೋಗಗಳಾದರೂ ಬೇಕು. ಲಸಿಕೆ ಹಾಕಿದ 1-2 ದಿನಗಳಲ್ಲಿ ಕೆಲವೊಮ್ಮೆ ಜಾನುವಾರುಗಳಲ್ಲಿ ಜ್ವರ ಬರಬಹುದು. ಆಹಾರ ಕೂಡ ಕಡಿಮೆ ಸೇವಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಹಾಲಿನ ಇಳುವರಿ ಕಡಿಮೆಯಾಗಬಹುದು. ಅಲ್ಲದೆ ಕೆಲವೊಮ್ಮೆ ಲಸಿಕೆ ಹಾಕಿದ ಸ್ಥಳದಲ್ಲಿ ಗಡ್ಡೆಗಳಾಗಬಹುದು, ಅದಕ್ಕೆ ಅವುಗಳನ್ನು ಕರಗಿಸಬಹುದು. ಇಲ್ಲಿಯ ತನಕ ಕೃಷಿ ವಾರ್ತೆ ಕೇಳಿದ್ರಲ್ಲ, ಈಗ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಪ್ರಸ್ತುತಪಡಿಸ್ತಾರೆ ಬಾಗಲಕೋಟ್ ಜಿಲ್ಲೆ ಮುಧೋಳು ತಾಲೂಕು ಲೋಕಾಪುರದ ದುರ್ಗವ್ವ ದುರ್ಗಪ್ಪ ಮುಧೋಳ್ ಮತ್ತು ಸಂಗಡಿಗರು. ಈಗ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಪ್ರಸ್ತುತಪಡಿಸ್ತಾರೆ ಬಾಗಲಕೋಟ್ ಜಿಲ್ಲೆ ಮುಧೋಳು ತಾಲೂಕು ಲೋಕಾಪುರದ ದುರ್ಗವ್ವ ದುರ್ಗಪ್ಪ ಮುಧೋಳ್ ಮತ್ತು ಸಂಗಡಿಗರು. ಶ್ರೀ ಗಜಾನನ ಭೂತ ಗಣಾದಿ ಸೇವಿತ ಕಪಿತ್ವ ಜಂಬು ಫಲಸ ಶ್ರೀ ಗಜಾನನ ಭೂತ ಗಣಾದಿ ಸೇವಿತ ಕಪಿತ್ವ ಜಂಬು ಫಲಸಾರ ಭಕ್ಷಿತ ಉಮಾಸುತಂ ಶೋಕ ವಿನಾಶಕಾರಣೋ ನಮಾಮಿ ವಿಘ್ನೇಶ್ವರ ತಮ್ಮ ಪಾದ ಪಂಕಜೋ ಪಾಲನೆ ಮಾಡುವ ಹುಲುಗುಡ ಭೀಮನ ಹುಲುಗುಡ ದರ ಸನ ನೋಡಿ ಪರಮಾತ್ಮರ ಸೋದಾರ್ಥವಾಗಿ ಬಂದಿದ್ದೇನೆ. ಅವರ ನಾಮಸ್ಮರಣೆ ಮಾಡಿಬಿಡೋಣಮ್ಮ. ಅಮೃತ ಕದಾರೋಚೆ, ಅಮೃತ ಕದಾರೋಚೆ, ನಾಮ ನಿನ್ನ ದೇವ, ನಾಮ ನಿನ್ನ ದೇವ. ಅಮೃತ ಕುನಾರುಚಿ, ಅಮೃತ ಕುನಾರುಚಿ, ನಾಮ ನಿನ್ನ ದೇವ, ನಾಮ ನಿನ್ನ ದೇವ. ಮನ ಮಾಧ ಕೇಶವ ನಿನ್ನ ನಾಮ ನೋಡಿ, ನಾಮ ನೋಡಿ, ಮಾಧ ಕೇಶವ ನಿನ್ನ ನಾಮ ನೋಡಿ, ನಾಮ ನೋಡಿ. ಮನ ಮಾಧ ಕೇಶವ ನಿನ್ನ ನಾಮ ನೋಡಿ, ಶವ ನಿನ್ನ ನಾಮ ನೋಡಿ, ನಾಮ ನೋಡಿ. ಮನ ಮಾಧ ಕೇಶವ ನಿನ್ನ ನಾಮ ನೋಡಿ, ನಾಮ ನೋಡಿ, ಮನ ಮಾಧ ಕೇಶವ ನಿನ್ನ ನಾಮ ನೋಡಿ, ನಾಮ ನೋಡಿ. ಹೇಳು ಪಂಡರಿ ನಾಮ ನಿನ್ನ ದೇವ, ನಾಮ ನಿನ್ನ ದೇವ. ಪರಮಾತ್ಮರಲ್ಲಿದ್ದಾರೆ ನೋಡಮ್ಮ. ಎಲ್ಲಿದ್ದಾರಮ್ಮ? ಬೇರೆ ಇಲ್ಲಿ ಇದ್ದಾರೆ. ನಡಿ ಬರ್ರಿ. ಪರಮಾತ್ಮರ ಪಾದಕ್ಕೆ ನಮಸ್ಕಾರ ಮೇಡಮ್. ಪಾದಕ್ಕೆ ಮಾಡಲ್ದೆ ಮಳಕಾಲಕ್ಕೆ ಮಾಡ್ದೋಯ್ತೇನ್ರಿ? ಅದೇನಿರಲಿ, ನಮಸ್ಕಾರ ಮಾಡಿಬಿಡು. ನಮಸ್ಕಾರ ಮಾಡಿದೆಲ್ಲ ಮಾಡ್ತೇನೆ. ಮಾಡ್ತೇನೆ. ಈಗ ಸದ್ಯ ನಾವು ಪರಮಾತ್ಮನ ಏನಂತ ವಿಚಾರ ಮಾಡ್ಬೇಕಮ್ಮ. ಏನ್ ಮಾಡೋನು, ಹಾಗೆಲ್ಲ ಮಾತಾಡಬಾರ್ದ. ಪರಮಾತ್ಮರು ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರು? ಈಗ ಸದ್ಯ ನಾವು ಪರಮಾತ್ಮನ ಏನಂತ ವಿಚಾರ ಮಾಡ್ಬೇಕಮ್ಮ. ಏನ್ ಮಾಡೋನು, ಹಾಗೆಲ್ಲ ಮಾತಾಡಬಾರ್ದ. ಪರಮಾತ್ಮರು ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರು ಕೇಳಬಾರ. ಪರಮಾತ್ಮರು ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರು ಕೇಳಬಾರು. ಈ ಕಾರ್ಬಾರ್ ನಿನಗೆ ಯಾರು ಕೊಟ್ಟಾರು? ಸಿಟ್ಟಿ ಬಂದು ನಾವೊಂದು ಕೊಟ್ರೆ ಏನ್ ಮಾಡ್ತಾ ಇದ್ದಿ? ಬಾಳ ಸಂತೋಷ. ಇರ್ಲಿ, ರುಕ್ಮಿಣಿ ಏನಂತ ಕೇಳ್ಯಾಳ? ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ಯಾರಿ. ಹೌದು ಅಮ್ಮ. ಏನಮ್ಮ? ಗುರುಗಳ ಮಂದಿರಕ್ಕೆ ಹೋಗಿದ್ರಂತ್ರಿ ತಾಯಿ. ಗುರುಗಳ ಮಂದಿರಕ್ಕೆ ಹೋಗಿದ್ರಂತ? ದೋತೆ, ಇದೆಲ್ಲ ಸುಳ್ಳು ನೋಡವ. ಸುಳ್ಳಾದ್ರಿ, ಸುಳ್ಳು ಹೇಳ್ತಾರ? ಈಗ ಸದ್ಯ ಪರಮಾತ್ಮರಿಗೆ ನನಗ ಏನ್ ಜಗಳ ಬಂದದ ಹೇಳಿದ್ದಾದ್ರೆ ವಿಚಾರ ಮಾಡ್ತಿಲ್ಲ. ಆಗ್ಲಮ್ಮ, ಬಂದದ್ದೇನು ಆ ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಇಂದು ಕೇಳಿ ಬಾ. ಕುಂದು ಪ್ರಿಯ ಪ್ರಿಯ ಇಂದು ಕೇಳಿ ಬಾ. ಮಂದಗ ಮನೆಗ ಮೆಚ್ಚೆಯನ್ನನು, ಮಂದಗ ಮನೆಗ ಮೆಚ್ಚೆಯನ್ನನು ಇಂದು ಗುರಿ ಮಾಡಿಡುವುದು ಚಿತವು, ಇಂದು ಗುರಿ ಮಾಡಿಡುವುದು ಚಿತವು. ಆ ಬಂದದ್ದೇನು ಆ ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಇಂದು ಕೇಳಿ ಬಾ, ಇಂದು ಕೇಳಿ ಬಾ, ಇಂದು ಕೇ. ನೋಡಮ್ಮ, ಎಣ್ಣ ಮೇಲಿನ ಮನಸ್ಸು ತೆಗೆದು ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ನನ್ನನ್ನು ಮನ್ಮಥನ ಹಾಲಕ್ಕೆ ಗುರಿ ಮಾಡಿಟ್ಟಿದ್ದಾರೆ ನೋಡ. ತಪ್ಪಾಗ್ತದಲ್ಲ, ವಿಚಾರ ಮಾಡವ. ಸ್ವಾಮಿ ಏನು ನನ್ನ ಕಡೆ ತಪ್ಪ ಹೇಳ್ತಾ ಇದ್ದಾಳಲ್ಲ, ಮಂದಿರಕ್ಕೆ ಹೋಗಿಲ್ಲ ಅಂತ್ರಿ, ತಪ್ಪ ಹೇಳ್ತಾರ್ರಿ. ಏನಂತ? ಅವರ ಮೇಲೆ ಇಲ್ಲಿ ಮನಸ್ಸು ತೆಗೆದು ತೆಗೆದು ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ಮನಮತ್ತು ಮಾರ್ನಕ್ಕ ಗುರಿ ಮಾಡಿದ್ರಲ್ಲ ಎಂದ ಹಾರಿಸ್ಬೇಕತ್ರಿ ಡಮ್ ಅಂತ ಹೇಳಿ. ಏನು ನನ್ನ ಕಡೆ ತಪ್ಪ ಹೇಳ್ತಾ ಇದ್ದಾಳಲ್ಲ, ರುಕ್ಮಿಣಿ ತಪ್ಪದ, ಇನ್ನು ಅವ್ರ ಕಡೆ ತಪ್ಪದ ಅಂತ ತಪ್ಪು ಏನ್ ಮಾಡಿ? ಏನು ಸುಧಾತೆ ನಿನ್ನಯ ಸುಧಾತೆ ನಿನ್ನಯ ಸುಧಾತೆ ನಿನ್ನಯ ಕದಾಪಿಗೆ ತುಂಬನವ ನಿಕ್ಕಲು ತುಂಬನವ ಆದಾರ ಸುದಯ ಸುದಯ ಸುದಯ ಸುದಯ ಸುದಯ. ಆದರ ಸುದಯ ಸವಿ ಜನರೆ ನಾರಿ ನಿನ್ನಯ ದೂತಿ. ರುಕ್ಮಿಣಿ ನನ್ನವಳೆಂದು ಪ್ರೇಮದಿಂದ ಎಡೆದೊಡೆ ಮೇಲೆ ಕೂಡಿಸಿಕೊಂಡು ಚುಂಬನ ಕೊಡ್ಲಿಕ್ಕೆ ಹೋದ್ರೆ ಇವಳು ಏನ್ ಮಾಡಿದ್ ಗುರ್ತದೆ? ತನ್ನ ಸುಂದರವಾದಂತಹ ಮುಖವನ್ನು ವಾರ ಮಾಡ್ಬೇಕ. ಯಾರ ಕಡೆ ಹೋಗಿ ನಡಿ ಕೂಡಿಸಿಕೊಂಡು ಚುಂಬನ ಕೊಡ್ಲಿಕ್ಕೆ ಹೋದ್ರೆ ಇವಳು ಏನ್ ಮಾಡಿದ್ ಗುರ್ತದೆ? ತನ್ನ ಸುಂದರವಾದಂತಹ ಮುಖವನ್ನು ವಾರ ಮಾಡ್ಬೇಕ. ಯಾರ ಕಡೆ ಹೋಗಿ ನಡಿ ಕೇಳು. ಹೌದು ಅಮ್ಮ ತಾಯಿ. ಏನಮ್ಮ? ಮುಖವನ್ನು ವಾರ ಮಾಡ್ಬೇಕ. ತಪ್ಪಿಲ್ಲ. ಯಾರ ಕಡೆ ಹೋಗಿ ನಡಿ ಕೇಳು. ಹೌದು ಅಮ್ಮ ತಾಯಿ. ಏನಮ್ಮ? ಏನು ನನ್ನ ಕಡೆ ತಪ್ಪು ಹೇಳಿದ್ರ? ಏನವದು ಮುಖವನ್ನು ವಾರಿ ಮಾಡ್ಬೇಕ? ತಪ್ಪಿಲ್ಲ. ಯಾರ ಕಡೆ? ಅವ್ರ ಕಡೆ. ಹೋಗಿ ನಡಿ ಕೇಳು. ಏನು ನನ್ನ ಕಡೆ ತಪ್ಪು ಹೇಳಿದ್ರ? ಏನವದು ಏನವದು ಬೇರೆ ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ಮನ ಮತ್ತು ಮನಕ್ಕೆ ಗುರಿ ಮಾಡಿದ್ರೆ ಹತ್ತಲ ಎಂದ ಆರಿಸ್ಬೇಕತ್ತೀರಿ? ಡಮ್ಮ ಅಂತೇಳಿ ಏನು ಮಾತಾಡ್ತೀಯ? ಮುಖವಾರ ಮಾಡ್ಲಿಕ್ಕಾದ್ರೆ ಒಂದು ಕಾರಣ ಇತ್ತು. ಏನು ಕಾರಣ ಇತ್ತು ನೋಡಮ್ಮ. ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ಮನ ಮತ್ತು ಮನಕ್ಕೆ ಗುರಿ ಮಾಡಿದ್ರೆ ಹತ್ತಲ ಎಂದ ಆರಿಸ್ಬೇಕತ್ತೀರಿ? ಡಮ್ಮ ಅಂತೇಳಿ ಏನು ಮಾತಾಡ್ತೀಯ? ಮುಖವಾರ ಮಾಡ್ಲಿಕ್ಕಾದ್ರೆ ಒಂದು ಕಾರಣ ಇತ್ತು. ಏನು ಕಾರಣ ಇತ್ತು ನೋಡಮ್ಮ. ಮದನ ಕದನ ಕಲಹ ಕಾಲಕ್ಕೆ ಕಾಲಕ್ಕೆ ಶ್ರಮವಾಗಿ ಮುಖದ ಮೇಲೆ ಸ್ವಲ್ಪ ಕಿರಿಬೇ ಅವ್ರು ಬಿಟ್ಟಿತ್ತು. ಬಿಟ್ಟಿತ್ತು ಅಂತ ಸ್ಯಾಲು ಸರಿಗೆ ತೆಗೆದುಕೊಂಡು ಒರೆಸಲಿಕ್ಕೆ ಅಂತ ಕೈ ಹೋಯ್ದೆ. ಇಷ್ಟಕ್ಕೆ ನನ್ನ ಮುಖ ವಾರಾಗಿರ್ಬೋದು, ಇಷ್ಟಕ್ಕೆ ಸಿಟ್ಟಾಗ ಹೋಗ್ಯಾರ ನೋಡುವ. ಅದು ಬಿಡಬಾರ್ದ್ರಿ, ಅದು ಬಿಡಬಾರ್ದಿವ ಆಗ್ತದ ಬಿಡ್ತದ್ರಿ. ಅಲ್ಲ ನನ್ನ ಬೇವ್ರು ನಾ ಒರೆಸ್ಕೊಂಡ್ರೆ ಇವ್ರ ಯಾಕೆ ಸಿಟ್ಟಾಗ ಹೋಗ್ಬೇಕಾಗಿತ್ತು? ತಪ್ಪಿರ್ಲೇ ಹೋಗುವ ಹೇಳಲ್ಲಿ ಹೇಳ್ತಾನೆ ಸ್ವಾಮಿ. ತಮ್ಮ ಕಡೆ ತಪ್ಪು ಹೇಳ್ತಾರ್ರಿ, ನನ್ನ ಕಡೆ ಏನ್ ತಪ್ಪದ? ಅವ್ರ ಮುಖದ ಮೇಲೆ ಕಿರುಬೇ ಅವ್ರು ಬಿಟ್ಟಿತ್ತಂತ್ರಿ. ಹಾ ಏನಾತ? ಶಾಲು ಸೇರ್ಗಲಿ ವರ್ಷಗಳಕ್ಕೆ ಅಂತೇಳಿ ಕೈ ಹೋದ್ರ ಹಾ ಅಟ್ಕ ಸಿಟ್ಟಾಗಿರಿ ಅಂತ ಹೇಳ್ತಾರ್ರಿ. ಏನು ಅವ್ರ ಮುಖದ ಮೇಲೆ ಕಿರುಬೇ ಅವ್ರು ಬಿಟ್ಟಿತ್ತಂತ್ರಿ. ಹಾ ಏನಾತ? ಶಾಲು ಸೇರ್ಗಲಿ ವರ್ಷಗಳಕ್ಕೆ ಅಂತೇಳಿ ಕೈ ಹೋದ್ರ ಹಾ ಅಟ್ಕ ಸಿಟ್ಟಾಗಿರಿ ಅಂತ ಹೇಳ್ತಾರ್ರಿ. ಏನು ನನ್ನ ಕಡೆ ತಪ್ಪು ಹೇಳ್ತಾ ಇದ್ದಲ್ಲ ಹೌದ್ರಿ ದೂತಿ. ರುಕ್ಮಿಣಿ ಅದು ತಪ್ಪದ. ಇನ್ನು ಅವ್ರ ಕಡೆ ಹೌದು ದೂತಿ. ರುಕ್ಮಿಣಿ ಅದು ತಪ್ಪದ. ಇನ್ನು ಅವ್ರ ಕಡೆ ಹೌದು ಅಂತ ನೀರೇ ಮಾರು ನೀರೇ ಮಾರ ನೀರೇ ಮಾರಣ್ಣ ಇವಳು ನೀರೇ ಮಾರಣ್ಣ ದೂತಿ ದೂತಿ. ರುಕ್ಮಿಣಿ ನನ್ನ ಒಳೆಂದು ತಿಳಿದುಕೊಂಡು ಪ್ರೇಮದಿಂದ ಎಡೆದೊಡೆ ಮೇಲೆ ಕೂಡಿಸಿಕೊಂಡು ಕೂಡಿಸಿಕೊಂಡು ಇವಳು ಎದಿಮೆ ಕೈ ಇಡ್ಲಿಕ್ಕೆ ಹೋದ್ರೆ ಏನ್ ಮಾಡ್ಲಿಕ್ಕೆ ಬಿಡ್ತದ? ಕೈ ಇಡಬಾರ್ದಲ್ಲ. ಏನಾಗ್ತದ? ಏಯ್ ಮಾಡ್ಲಿಕ್ಕೆ ಬಿಡ್ತದ? ಕೈ ಇಡಬಾರ್ದಲ್ಲ. ಏನಾಗ್ತದ? ಏಯ್ ಅವ್ ನಿಮ್ಮಂಥವ್ರಿಗೆ ಬೀಳ್ತಾವ. ಇಲ್ಲ ಅಡ್ರಿ. ಅಂದ್ರೇನು ಇವಳು ಮನಸ್ಸಿನಲ್ಲಿ ಏನು ಸಂಶಯ ಮಾಡಿಕೊಂಡಿದ್ಲು? ಏನಾಗಿದ್ರಿಪ್ಪ? ಪರಮಾತ್ಮನ ವೈರಿಗಳು ಯಾರಿದ್ದಾರೆ ಅವರೆಲ್ಲರಿಗೆ ಶಾಪ್ ಕೊಡ್ಬೇಕಂತ ಹೇಳಿ ಇವಳು ಮನಸ್ಸಿನಲ್ಲಿ ಸಂಶಯ ಮಾಡಿಕೊಂಡಿದ್ಲು. ಸಂಶಯ ಮಾಡಿದ್ರಿ? ಆದ್ರೆ ಎಲ್ಲರಿಗೂ ಕೊಟ್ಟರು ಕೊಡೋವಲ್ಲ ಯಾಕೆ ಅದ್ರಲ್ಲಿ ಇಬ್ಬರಿಗೆ ಮಾತ್ರ ಕೊಡಬೇಡ ಅಂತ ಹೇಳಿದೆ. ಇಂದ್ರನ ಮಗ ಜಯಂತ ಅಂದ್ರೇನು ಸಹಗೋತ್ರದವ ಅಲ್ಲಿ ವಸೂಲಿ ಹಿಡಿದ್ರಕು. ಹಾಗಲ್ಲ ಅವನಿಂದ ಎಷ್ಟೋ ಸತ್ಕಾರ ಎಷ್ಟೋ ಸತ್ಕಾರಗಳು ನಡಿಬೇಕಾಗಿದ್ದು ಅವನಿಗೆ ಶಾಪ್ ಕೊಡಬೇಡ ಅಂತ ಹೇಳಿದೆ. ತಿಳಿದುಕೊಂಡ್ರಿ? ಇನ್ನೊಬ್ಬ ಯಾರು? ಪರಶುರಾಮನ ಪಟ್ಟದ ಶಿಷ್ಯನಾದಂತ ಪ್ರವರ. ಪ್ರವರ ಅಂದ್ರೆ ಏನು? ಬ್ರಾಹ್ಮಣ. ಬ್ರಾಹ್ಮಣ ಬ್ರಾಹ್ಮಣರಿಗೆ ಶಾಪ್ ಕೊಡುವುದರಿಂದ ಬ್ರಹ್ಮದ ದಶ ಇವಳು ತಗಲಿತಂತ ತಿಳಿದು ಕಿವಿಯಲ್ಲಿ ನಾಲ್ಕು ಸೂಕ್ಷ್ಮ ಮಾತುಗಳನ್ನು ಹೇಳಿ ಕಾದ್ರು ಏನ್ ಮಾಡ್ಬಿಡ್ತದ? ಏನ್ ಯಾವ ಹೋಗಿ ವಿಚಾರ ಮಾಡು. ಕರಗಳ ಮರಿ ಮಾಡ್ಲಿಕ್ಕಾದ್ರೆ ಒಂದು ಕಾರಣ ಇತ್ತು ನೋಡಮ್ಮ. ಏನ್ ಕಾರಣ ಇತ್ತು? ಏನ್ ಕಾರಣ ಇತ್ತು ಯಾವ್ದನ್ನ? ತೀರಾ ಗುಣ ಗಂಭೀರ ಲಾಲಸ್ ತೀರಾ ಗುಣ ಗಂಭೀರ ಲಾಲಸ ತೋರ ಮುತ್ತಿನ ದೇವ ತೋರ ಮುತ್ತಿನ ತೋರ ಮುತ್ತಿನ ದೇವಾ ತೋರೋ ಮುತ್ತಿನ ತೋರೋ ಮುತ್ತಿನ ತೋರೋ ಮುತ್ತಿನ ನೋಡಮ್ಮ ಇವರೇ ಕೊಟ್ಟಂತ ಹಾರ ವಿರಾದಿ ಸರಗಳು ಕೊರಳಲ್ಲಿ ಹಾಕಿಕೊಂಡಿದ್ದೆ ಅವ ಒಂದಕ್ಕೊಂದು ಸಂಗತಿ ಇಲ್ಲ ತೊಡಕ್ ಬಿದ್ದಿದ್ದು ಬಿದ್ದಂತ ತೊಡಕನ್ನ ಬಿಡಿಸಲಿಕ್ಕೆ ಅಂತ ಅವ ಒಂದಕ್ಕೊಂದು ಸಂಗತಿ ಇಲ್ಲ ತೊಡಕ್ ಬಿದ್ದಿದ್ದು ಬಿದ್ದಂತ ತೊಡಕನ್ನ ಬಿಡಿಸಲಿಕ್ಕೆ ಅಂತ ಕಾಯಿದೆ ಇಷ್ಟಕ್ಕೆ ಸಿಟ್ಟಾಗ ಹೋಗ್ಯಾರ ನೋಡಮ್ಮ ಹೋಗ್ಲಿ ಬಿಡ ತಪ್ಪಾಗ್ತದ ಇಲ್ಲದು ಹೋಗಮ್ಮ ವಿಚಾರ ಮಾಡಲೆ ಏನು ನನ್ನ ಕಡೆ ತಪ್ಪು ಹೇಳ್ತಾ ಇದ್ದಾರೆ ಏನದು ನೀವೇ ಕೊಟ್ಟಂತ ಹಾರ ವೀರಾದಿಗಳು ಒಂದಕ್ಕೊಂದು ಸಂಗತಿ ಇಲ್ಲದೆ ತೊಡಗಿ ಬಿದ್ದಿದ್ದು ಅಂತ್ರಿ ಅವುಗಳನ್ನು ಬಿಡಿಸಿಕೊಳ್ಳಕಂತೇಳಿ ಕೈ ಹೋದ್ರ ಇಟ್ಕ ಸಿಟ್ಟಾಗಿರಿ ಅಂತ ಹೇಳ್ತಾರೆ ತಾಯಿಯವರು ಏನು ನನ್ನ ಕಡೆ ತಪ್ಪು ಹೇಳ್ತಾ ಇದ್ದಾರಲ್ಲ ನೋಡು ಅಂದ್ಮೇಲೆ ರುಕ್ಮಿಣಿದ ತಪ್ಪದ ನಾ ಏನ್ ಕೇಳಿದ್ಕೂ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾಳ ಅಂದ್ಮೇಲೆ ಏನ್ ನೀವು ಸಲಗಿನ ಸಾಕು ಬಿಟ್ಟು ಬಿಡ್ಲಿ ಆ ಬಿಡು ನಡಿ ನಿನ್ನ ಸಲಗಿ ಸಾಕವೇ ಮಾನಿನಿಯೇ ಮಾನಿನಿಯೇ ಬಿಡು ನಡಿ ನಿನ್ನ ಸಲ ನಿನ್ನ ಸಲಗಿ ಸಾಕವೇ ಮಾನಿನಿಯೇ ಮಾನಿನಿಯೇ ಬಿಡು ನಡಿ ನಿನ್ನ ಸಲಗಿ ಸಾಕವೇ ಮಾನಿನಿಯೇ ಮಾನಿನಿಯೇ ಮಾನಿನಿಯೇ ಬಿಡು ನಡಿ ನಿನ್ನ ಸಲಗಿ ಸಾಕವೇ ವಾದ ಮಾಡ್ಬೇಕಂತ ಅವ್ರ ಜೋಡಿ ವಾದ ಮಾಡ್ಬೇಕವ ಜ್ಞಾನಿಗಳ ಕೂಡು ಬಡದೆ ಆಡ್ಬೇಕು ಇಂಥವ್ರ ಕೂಡು ಬಡದೆ ಆಡಿದ್ರು ಪ್ರಯೋಜನ ಇಲ್ಲ ಮೂರ್ಖಂಗೆ ಬುದ್ಧಿ ನೂರ್ ಕಾಲು ಪೇಳಿದೊಡೆ ಆ ಬೋರ್ಗಲ್ಲಿನ ಮೇಲೆ ಮೊಳಗರೆದರೆ ಆ ಬೋರ್ಗಲ್ಲು ನೀರ್ ಕುಡಿಯಬಹುದೇ ನೀರ್ ಕುಡಿಯಬಹುದೇ ಬಂದ ಮೇಲೆ ನಿಮ್ಮ ಸಲಿಗಿನ ಸಾಕು, ನಾ ಹೋಗ್ಬಿಡ್ತಾ ಇದ್ದೀನಿ. ಅಂದ್ಮೇಲೆ ನಿಮ್ಮ ಸಲಿಗಿನ ಸಾಕು, ನಾ ಹೋಗ್ಬಿಡ್ತಾ ಇದ್ದೀನಿ. ದೂತ ಪರಮಾತ್ಮರ ಸಿಟ್ಟಾದ್ರಿ ಸಿಟ್ಟಿಗೆ ಹೋಗ್ಬಿಟ್ರಿ ನೋಡಮ್ಮ, ಅವ್ರ ಸಿಟ್ಟಾಗಿರತ್ತ ನಮಗ್ ಸಿಟ್ಟಾಗ್ಲಿಕ್ಕೆ ಬರೋದಲ್ಲ. ಪ್ರೀತಿಯಿಂದ ಒಂದು ಮಾತು ಮಾತಾಡ್ಸ ಮಂದಿರ ಕರ್ಕೊಂಡೋಗೋಣ. ಮಾತಾಡ್ಸಿರ್ ತಾಯಿ ಮಾತಾಡ್ಸ. ಗಿರಿಧಾರ ಕಾರು ಸಲ ಗಭಾಯಿ ಮಜ ಗಿರಿಧರ ಕಾರು ಸಲ ಕಮಲ ಮುಕಾವರ ಮಧುಕರ ಮೂರಲೆ ಕಮಲ ಮುಕಾವರ ಮಧುಕರ ಮೂರಲೆ ದೂರಥ ಜಾಲ ಭಗುನಿ ಹಸಲ ದೂರಥ ಜಾಲ ಭಗುನಿ ಹಸಲ ಗಿರಿಧರ ಕಾರುಸಲ ಗಭಾಯಿ ಮಜ ಗಿರಿಧರ ಕಾರುಸಲ ಜನಾಲ ಒಂದೇ ಮನಾಲ ಒಂದೇ ಜನಾಲ ಒಂದೇ ಮನಾಲ ನಂದ ಸುಖಾಂತ ಚಂದಲಾಗಲ ನಂದ ಸುಖಾಂತ ಚಂದಲಾಗಲ ಗಿರಿಧರ ಕಾರುಸಲ ಗಭಾಯಿ ಮಜ ಗಿರಿಧರ ಕಾರುಸಲ ಜನಾರ್ದನೆ ಪೂರ್ಣ ಕೃಪೇನೆ ಏಕ ಜನಾರ್ದನೆ ಪೂರ್ಣ ಕೃಪೇನೆ ಹರಿ ಚರನಾಚ ಧ್ಯಾಸಲಗಲ ಹರಿ ಚರನಾಚ ಧ್ಯಾಸಲಗಲ ಗಿರಿಧರ ಕಾರುಸಲ ಗಭಾಯಿ ಮಜ ಗಿರಿಧರ ಕಾರುಸಲ ಸ್ವಾಮಿ ಪರಮಾತ್ಮ ಎನ್ನ ಕಡೆ ತಪ್ಪಾಗದ್ರಿ, ಪ್ರೀತಿಯಿಂದ ಒಂದೇ ಒಂದು ಮಾತು ಮಾತಾಡ್ರಿ ಸ್ವಾಮಿ. ಇಷ್ಟೊತ್ತು ತನಕ ಬೇಕಾದ್ದು ಮಾತಾಡಿ ಈಗ ಕೃಷ್ಣ ನಾನು ತಪ್ಪಾಗಿದಂತಹ ಇದೊಂದು ಸೋ ಹಾಕೊಂಡು ಬಂದಾಗ ಕಾಣಿಸ್ತೀರಿ ನೀವು. ಏನು ಹಾಗೇನಿಲ್ಲ, ಏನಿರಲ್ಲ ನಿನ್ನಿಂದ ಇದು. ನಾವೇನು ಮಾಡಿದಿರಪ್ಪ ಅಂತ ಮಾತಾಡುದಿಲ್ಲ, ಕರಿಬೇಡ ಹೋಗ್ಬಿಡ್ರಿ. ಪರಮಾತ್ಮರ ಮಾತಾಡ್ಲಿಲ್ಲಮ್ಮ ದೂತ ಇದಂತಹ ಇದೊಂದು ಸೋ ಹಾಕೊಂಡು ಬಂದಾಗ ಕಾಣಿಸ್ತೀರಿ ನೀವು. ಏನು ಹಾಗೇನಿಲ್ಲ, ಏನಿರಲ್ಲ ನಿನ್ನಿಂದ ಇದು. ನಾವೇನು ಮಾಡಿದಿರಪ್ಪ ಅಂತ ಮಾತಾಡುದಿಲ್ಲ, ಕರಿಬೇಡ ಹೋಗ್ಬಿಡ್ರಿ. ಪರಮಾತ್ಮರ ಮಾತಾಡ್ಲಿಲ್ಲಮ್ಮ ಏನಿರಲ್ಲ ನಿನ್ನಿಂದ ಇದು. ನಾವೇನು ಮಾಡಿದಿರಪ್ಪ ಅಂತ ಮಾತಾಡುದಿಲ್ಲ, ಕರಿಬೇಡ ಹೋಗ್ಬಿಡ್ರಿ. ಪರಮಾತ್ಮರ ಮಾತಾಡ್ಲಿಲ್ಲಮ್ಮ ದೂತ ಇನ್ನೊಂದು ಮಾತು ಮಾತಾಡ್ಸಿ ನೋಡೋಣ. ಮಾತಾಡ್ಸಿಲ್ಲ, ಕರಿಬೇಡ ಹೋಗ್ಬಿಡ್ರಿ. ಪರಮಾತ್ಮರ ಮಾತಾಡ್ಲಿಲ್ಲಮ್ಮ ದೂತ ಇನ್ನೊಂದು ಮಾತು ಮಾತಾಡ್ಸಿ ನೋಡೋಣ. ಮುರಳಿ ಮಾಧವ ನಿನ್ನ ನಾಮ ನೋಡೋಣ. ಮುರಳಿ ಮಾಧವ ನಿನ್ನ ನಾಮವ ಮುರಳಿ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಮುರಳಿ ಮಾಧವ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಮುರಳೇ ಮಾಧವ ನಿನ್ನ ನಾಮವ ಮುರಳೇ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಮುರಳೀ ಮಾಧವ ನಿನ್ನ ನಾಮವ ಮುರಳೀ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿ ತಪ್ಪನ್ನ ಮನ್ನಿಸಿಕಾಯ ಎನ್ನ ಅಪರಾಧ ಮನ್ನಿಸಿಕಾಯ ಎನ್ನ ತಪ್ಪನ್ನ ಮನ್ನಿಸಿಕಾಯ ಎನ್ನ ಅಪರಾಧ ಮನ್ನಿಸಿಕಾಯ ಎನ್ನ ತಪ್ಪನ್ನ ಮನ್ನಿಸಿಕಾಯ ಎನ್ನ ಅಪರಾಧ ಮನ್ನಿಸಿಕಾಯ ಸನ್ನ ಮನ್ನಿಸಿಕಾಯ ಎನ್ನ ಅಪರಾಧ ಮನ್ನಿಸಿಕಾಯ ಸಸಿಸಯನ ವಾಸುದೇವನ ಸಸಿಸಯನ್ನ ಮನ್ನಿಸಿಕಾಯ ಎನ್ನ ಅಪರಾಧ ಮನ್ನಿಸಿಕಾಯ ಸಸಿಸಯನ ವಾಸುದೇವನ ಸಸಿಸಯನ ವಾಸುದೇವನ ಪಾಪಿಯ ಜೀವನ ಪಾವನಗೊಳಿಸೋ ಪಾಂಡುರಂಗನ ಪಾಪಿಯ ಜೀವನ ಪಾವನಗೊಳಿಸೋ ಪಾಂಡುರಂಗನ ಮುರಳೇ ಮಾಧವ ನಿನ್ನ ನಾಮವ ಮುರಳೇ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ನಿನ್ನ ನಾಮವ ನಿನ್ನ ನಾಮವ ಸ್ವಾಮಿ ಪರಮಾತ್ಮ ಎನ್ನ ಕಡೆ ತಪ್ಪಾಗದ್ರಿ ಪ್ರೀತಿಯಿಂದ ಒಂದೇ ಒಂದು ಮಾತು ಮಾತಾಡ್ರಿ ಮಂದಿರ್ ಕೊಂಡು ಬಂದ್ಬಿಡ್ರಿ ಸ್ವಾಮಿ ರುಕ್ಮಿಣಿ ಹಾಗಾದ್ರೆ ಮಂದಿರ್ಕ್ ಹೋಗ್ಬಿಡು ನೋಡಿ ನಡ್ರಿಪ್ಪ ನಡ್ರಿ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮಗೆ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮಗೆ ನೀರೋಳಿತ್ತವನಿಗೆ ಭಾರ ಕೊಟ್ಟವನಿಗೆ ನೀರೋಳಿತ್ತವನಿಗೆ ಭಾರ ಕೊಟ್ಟವನಿಗೆ ಭೂಮಿಯ ಬಗಿದವಗೆ ಕೇಳಿ ಭಕ್ತರ ಸಲಹುವ ನಮ್ಮ ಪುರಂದರ ವಿಠಲ ಜಯ ಮಂಗಲ ಜಯ ಅಂಬಾ ಮಾತಾ ಕೀ ಜೈ ಸಕಲ ಸಾಧು ಸಂತವರ ಪೂಜೈ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ರಮಾದೇ ಮಾತಾಡೆ ಮಂದಾಯಿ ಮಾತಾಡೆ ಮಂದಾಯಿ ಮಾತಾಡೆ ಮಂದಾಯನ ಮಾತಾಡೆ ಮಂದಾಯನ ಮಾತಾಡೆ ಮಂದಾಯನ ಮಾತಾಡೆ ಮಂದಾಯಿನಿ ಮಾತಾಡೆ ಮಂದಾಯಿ ಮಾತಾಡೆ ಆಯಿನಿ ನಿನ್ನ ನೆನಸುವೆ ಅನುದಿನ ಬಣಜಕ್ಷಿ ನಿನ್ನ ನೆನಸುವೆ ಅನುದಿನ ಬಣಜಕ್ಷಿ ನಿನ್ನ ನೆನಸುವೆ ಅನುದಿನ ವನಜಕ್ಷಿ ನಿನ್ನ ನೆನಸುವೆ ಅನುದಿನ ವನಜಕ್ಷಿ ನಿನ್ನ ನೆನಸುವೆ ಅನುದಿನ ಕನಸು ಮನಸ್ಸಿನಲ್ಲಿ ಮಾತಾಡೆ ಮಂದಾಯಿನಿ ಮಾತಾಡೆ ಮಂದಾಯಿನಿ ಮಂದಾಯಿನಿ ಮಂದ ಆ ಮಾತನಾಡಬಾರದೇನಮ್ಮ ಇಲ್ಲಿಯ ತನಕ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಲೋಕಾಪುರದ ದುರ್ಗವ್ವ ದುರ್ಗಪ್ಪ ಮುಧೋಳ್ ಮತ್ತು ಸಂಗಡಿಗರು. ಇನ್ನು ನಾಳಿನ ನಮ್ಮ ಕೃಷಿರಂಗದೊಳಗೆ ಮಿಶ್ರ ಮೀನು ಸಾಕಾಣಿಕೆ ಕುರಿತು ಡಾಕ್ಟರ್ ನಾರಾಯಣ ಮೋಗೇರ್ ಅವರೊಂದಿಗೆ ಎಚ್ ಬಿ ರಾಮಡಿಗೆ ಅವರು ನಡೆಸುವ ಸಂದರ್ಶನ ಆದ ನಂತರ ಕಲಘಟಗಿ ತಾಲೂಕು ಹುಲಕುರ್ತಿ ತಾಂಡದ ದಾನವ್ವ ಶಿವಾಜಿ ಚೌಹಾಣ್ ಮತ್ತು ಸಂಗಡಿಗರಿಂದ ಲಂಬಾಣಿ ಸಂಪ್ರದಾಯದ ಪದಗಳನ್ನು ಕೇಳೋಣಂತ. ಇನ್ನು ಹೊತ್ತಾತು ಬರೋಣ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗದೊಳಗೆ. ಇದು ಇಂದಿನ ಕೃಷಿರಂಗ.